ಏನನ್ನೋ ನನ್ನ ಕೇಳೋ ಗಂಡೇ ಇಲ್ಲ, ಅವನ್ ಯಾರೋ ಎಲ್ಲೋ ನನ್ನ ಟಾಟಾ ಬಿರ್ಲ. ಕಣ್ಣಿಂಚ ಬಳಿಕ ಕೈ ಬೆರಳ ಪುಳಕ ನಾಜೂಕು ಬೆಂಡು ಮದನಿಕ ಹಾಡ್ತು ನಿಂದು. ಏನಂದು ನನ್ನ ಕೇಳೋ ಗಂಡೇ ಇಲ್ಲ, ಅವನ್ ಯಾರೋ ಎಲ್ಲೋ ನನ್ನ ಟಾಟಾ ಬಿರ್ಲ. ಕಣ್ಣಿಂಚ ಬಳಿಕ ಕೈ ಬೆರಳ ಪುಳಕ ನಾಜೂಕು ಬೆಂಡು ಮದನಿಕ ಹಾಡ್ತು ನಿಂದು. ನನ್ಬಾಳ ಬಾನ ಮೇಲೆ ಎಳೆಯ ಮೋಡ, ನನ್ನಂದ ಸೂರೆ ಮಾಡೋ ತುಂಟ ಪುಂಡ. ನನ್ ಹಗಲು ನೀಡ ನನ್ ನೀರೋಡು ಆಡ, ನನ್ ಗೆಲುವು ಸ್ನೇಹ ಹರೆಯ ವಿರಂಗಿಲ್ಲ. ನನ್ಬಾಳ ಬಾನ ಮೇಲೆ ಎಳೆಯ ಮೋಡ, ನನ್ನಂದ ಸೂರ್ಯ ಮಾಡೋ ತುಂಟ ಪುಂಡ. ನನ್ ಹಗರು ನೀಡ ನನ್ ನೀರುಳು ಆಣ, ನನ್ ಗೆಲುವು ಸ್ನೇಹ ಹರೆಯ ವಿರಂಗಿಲ. ಅಮ್ಮದನಿಗ ಮಮ್ಮ ಮದನಿಗ ಮಮ ಮದನಿಗ ಪ್ರೇಮ, ಮಮ್ಮದನಿಗ ಮಮ್ಮ ಮದನಿಗ ಮಮ ಮದನಿಗ ಮರ್ಮ. ರಸಮಯ ನಿಮಿಷಕ್ಕೆ ಸೋತೆ, ಮನಸಲ್ಲೇ ಅವನನ್ನು ಬೆರೆತೆ, ಮೂರ್ ಹೊತ್ತು ಅವನದೇ ನನಗೆ ಚಿಂತೆ.